ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2023 ಅಂಗವಾಗಿ ಪ್ರೊಫೆಸರ್ ಸಂಗೀತಾ ಆರ್ ಮಾನೆ ಅವರೊಂದಿಗೆ ಸಂದರ್ಶನವಿದೆ, ಕೇಳೋಣಂತ. ಇವರನ್ನು ಸಂದರ್ಶಿಸುತ್ತಾರೆ ಎಚ್ ಬಿ ರಾಮಡಿಗೆಯವರು. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ಸಂದರ್ಭದೊಳಗೆ ನಾವು ಮೆಲುಕು ಹಾಕುವಂಥ ಈ ದಿನಾಚರಣೆ ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಹುಟ್ಟಿತು, ಮತ್ತು ಹೇಗೆ ಬೆಳವಣಿಗೆ ಆಯಿತು, ಇಲ್ಲಿ ತನಕ ಏನು ಸಾಧನೆ ಆಗಿದೆ, ಈ ನಿಟ್ಟಿನೊಳಗೆ ಕೆಲವೊಂದಿಷ್ಟು ನೆನಪನ್ನು ಮಾಡಿಕೊಳ್ಳೋಣ ಅಂತ. ಇದ್ರ ಬಗ್ಗೆ ಅಧ್ಯಯನ ಮಾಡಿದಂಥ ಮತ್ತು ಚಿಂತನೆ ಮಾಡಿದಂಥ ತಜ್ಞರಾದಂಥ ಪ್ರೊಫೆಸರ್ ಸಂಗೀತಾ ಆರ್ ಮಾನೆ ಅವರು ಬಂದಿದ್ದಾರೆ. ಇವರು ನಮ್ಮ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದಲ್ಲಿ, ಮತ್ತು ಗೌರವಾನ್ವಿತ ನಿರ್ದೇಶಕರು ಮಹಿಳಾ ಸಂಶೋಧನಾ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇದರ ಮಹತ್ವ ಎಲ್ಲರೂ ತಿಳ್ಕೋಬೇಕಾದಂಥ ಸಂದರ್ಭ. ಈ ವರ್ಷದ ಘೋಷವಾಕ್ಯ ಡಿಜಿಟ್ ಆಲ್, ಲಿಂಗ ಸಮಾನತೆಗಾಗಿ ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಅನ್ನುವಂಥದ್ದು. ಈ ಕಾರ್ಯಕ್ರಮಕ್ಕೆ ಬಂದಂಥ ಪ್ರೊಫೆಸರ್ ಸಂಗೀತಾ ಆರ್ ಮಾನೆ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸಂಗೀತಾ ಮೇಡಮ್. ಈಗ ಈ ಒಂದು ಮಹಿಳಾ ದಿನಾಚರಣೆ ರಾಷ್ಟ್ರ ಮಟ್ಟದಲ್ಲೇ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ಒಂದು ಮಹಿಳಾ ದಿನಾಚರಣೆ ಆಚರಿಸಬೇಕು ಅಂತೇಳಿದ್ರೆ ಆ ದಿನಕ್ಕೊಂದು ಮಹತ್ವ ಇರುತ್ತೆ. ಯಾಕೆ ಇಂಥ ಒಂದು ದಿನಾಚರಣೆ ಆಚರಣೆಗೆ ಬಂತು, ಯಾವಾಗಿಂದ ಬಂತು? ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರ್ತೀನಿ ಈ ಇದರಿಂದ. ಯಾಕಂದರೆ ನಾವು ಮಹಿಳೆಯರಿಗಿರುವಂಥ ಒಂದು ವಿಶಿಷ್ಟತೆ ಬೇರೆ ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ, ನಾವು ಮಹಿಳೆಯಾಗಿದ್ದೀವಿ ಅಂತ ಹೇಳಿ. ಇವತ್ತಿನ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಏನು March 8 ವಿಶ್ವದಡಿಯಲ್ಲಿ ಆಚರಿಸ್ತೀವಿ ಇದನ್ನು. ಇದು ಆ್ಯಕ್ಚುಲಿ ಬಂದಿದ್ದು ಹೇಗೆ ಅಂತಂದರೆ, ಈಗ ನಮ್ಮದು ಒಂದು ಇದು ಹೇಳುತ್ತಲ್ರಿ, ಮಗು ಅತ್ತರೆ ಮಾತ್ರ ನಾವು ಹಾಲು ಕುಡ್ಸೋಕ್ಕೆ ಸಾಧ್ಯ ಆ ಥರ, ಹಾಗೆ ಮಹಿಳೆಯರು ತಮ್ಮ ಒಂದು ಹಕ್ಕಿಗೋಸ್ಕರ ತಾವು ಒಂದು 1908 ಒಂದು ಸೋಷಲಿಸ್ಟ್ ಪಾರ್ಟಿ ವತಿಯಿಂದ ಒಂದು ಗಾರ್ಮೆಂಟ್ಸ್ ವರ್ಕರ್ಸ್ ಎಲ್ಲರೂ ಸೇರಿ ಒಂದು ಸಾಮಾನ್ಯ ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಇರ್ಬೋದು ಅಥವಾ ಅವ್ರಿಗೊಂದು ಸಾಮಾನ್ಯವಾದ ವೇತನವನ್ನು ಕೊಡೋಕ್ಕಿರ್ಬೋದು, ಈ ಥರ ಒಂದು 15,000 ಮಹಿಳೆಯರು ಒಂದುಗೂಡಿ ಫಸ್ಟ್ ಟೈಮ್ ಒಂದು ಇದಕ್ಕೆ ಬರ್ತಾರೆ. ಅವರು ಹೊರಗಡೆ ಬಂದು ಸ್ಟ್ರೈಕನ್ನು ಮಾಡ್ತಾರೆ, ಒಗ್ಗಟ್ಟಾಗಿ ಬಂದು ಸ್ಟ್ರೈಕನ್ನು ಮಾಡ್ತಾರೆ ಇದರ ಬಗ್ಗೆ. ಆವಾಗ 1909 February 28 ಆ ತಾರೀಕಿನ ದಿನ US ಏನು ಮಾಡುತ್ತೆ, ಆ ನೇಷನ್ಗೆ ಫಸ್ಟ್ ನ್ಯಾಷನಲ್ ವಿಮೆನ್ಸ್ ಡೇ ಅಂತ, ಅವರ ಒಂದು USAನಲ್ಲೇ ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಹೇಳಿ ಅದನ್ನು ಡಿಕ್ಲೇರ್ ಮಾಡ್ತಾರೆ. 2 ನಂತರ ಇದನ್ನು ನೋಡ್ತಾ ಬೇರೆ ದೇಶದವರು ಲೈಕ್ ಆಸ್ಟ್ರಿಯಾ, ಡೆನ್ಮಾರ್ಕ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇವರು ತಮ್ಮ ಹಕ್ಕುಗಳಿಗೆ ಮಹಿಳೆಯರು ತಮ್ಮ ಒಂದು ಪ್ರದರ್ಶನವನ್ನು ಮಾಡ್ತಾರೆ, ತಮ್ಮ ಬೇಡಿಕೆಗಳನ್ನು, ತಮ್ಮ ಹಕ್ಕುಗಳನ್ನು ವಿವಿಧ ಕ್ಷೇತ್ರದಲ್ಲಿ ನಮ್ಗೆ ಹಕ್ಕು ಬೇಕು ಅಂತ ಹೇಳಿ ಮಾಡ್ತಾರೆ. ಆವಾಗ ಬೇರೆ ಬೇರೆ ದೇಶದವರು March 19, 1911 ಅವರು ತಮ್ಮ ತಮ್ಮ ದೇಶದಲ್ಲಿ ನ್ಯಾಷನಲ್ ವಿಮೆನ್ಸ್ ಡೇ ಅನ್ನು ಆಚರಿಸ್ತಾರೆ. ಸೊ ಈ ಥರ ಎಲ್ಲರೂ ತಮ್ಮ ತಮ್ಮ ದೇಶದಲ್ಲಿ ನ್ಯಾಷನಲ್ ವಿಮೆನ್ಸ್ ಡೇ ಮಾಡೋದನ್ನು ನೋಡಿಕೊಂಡು UN ಚಾರ್ಟರ್ ಇದೆ ಅಲ್ಲ, 1945 ಅವ್ರು ಏನು ಮಾಡ್ತಾರೆ, ಒಂದು ಅಗ್ರಿಮೆಂಟನ್ನು ಮಾಡಿಕೊಡ್ತಾರೆ, ಇಂಟರ್ನ್ಯಾಷನಲ್ ಅಗ್ರಿಮೆಂಟನ್ನು ಮಾಡಿಕೊಂಡು ಅವರು ಒಂದು ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವಿಮೆನ್ ಆ ಒಂದು ತಳಹದಿಯಲ್ಲಿ ಅವ್ರೇನು ಮಾಡ್ತಾರೆ, ಇಡೀ ದೇಶದಲ್ಲೇ March 8 ನಾವು ಯಾಕೆ ಡಿಕ್ಲೇರ್ ಮಾಡಬಾರ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಎಲ್ಲರೂ ವಿಶ್ವದಲ್ಲೇ ಎಲ್ಲರೂ ಮಾಡಲಿ ಅಂತ ಹೇಳಿ 1975 ನೀವು ಇಮ್ಯಾಜಿನ್ ಮಾಡಿ 1908 ಶುರು ಆಗಿದ್ದು ವಿಶ್ವದಡಿಯಲ್ಲಿ ಬರಬೇಕಾದ್ರೆ 1975 March 8 UN ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಆಫೀಷಿಯಲಿ ಡಿಕ್ಲೇರ್ ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ. ಸೊ ನೀವು ಇಮ್ಯಾಜಿನ್ ಮಾಡ್ಬೋದು 1908 ವರ್ಷನ ನಾವು ನಮ್ಮ ಹಕ್ಕಿಗಾಗಿ ಇಡೀ ವಿಶ್ವದಲ್ಲೇ ಎಲ್ಲರೂ ಒಗ್ಗೂಡಿ ಅಟ್ಲೀಸ್ಟ್ March 8 ನಮ್ಮ ಮಹಿಳೆಯರನ್ನ ಒಂದು ಇದು ಮಾಡಿ ಸಮಾನತೆಗೆ ನೋಡ್ಲಿ ಒಂದು ಆ ಇದರಿಂದ ಅಂತ ಹೇಳಿ ಮಾರ್ಚ್ 8 1975 ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ವಿವಿಧವಾದ ಒಂದು ಸಾಧನೆಯನ್ನ ಹೆಣ್ಮಕ್ಳು ಮಾಡ್ಕೊಂಡಿದ್ದಲ್ಲಿ ವಿವಿಧವಾದ ರೀತಿಯಲ್ಲಿ ಅವರವರ ಒಂದು ಇದಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಎಜುಕೇಶನ್ ಬಂದ್ರೆ ಅವರು ತಮ್ಮ ಎಜುಕೇಶನ್ ಇದರಲ್ಲಿ ಮಾಡ್ತಾರೆ, ಆಮೇಲೆ ಸ್ವಸಹಾಯ ಸಂಘದವ್ರು ತಮ್ಮ ಒಂದು ಸಾಧನೆಯನ್ನು ಹೇಳ್ತಾರೆ. ಬೇರೆ ಬೇರೆ ಸೈನ್ಸ್ ಆಯ್ತು, ಟೆಕ್ನಾಲಜಿ ಆಯ್ತು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಟ್ರೆಡಿಷನ್ನು ಕಲ್ಚರ್ ಎಲ್ಲರೂ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಒಂಥರ ಮಹಿಳಾ ದಿನಾಚರಣೆಯನ್ನ ಒಂದು ಹಬ್ಬದ ತರ ವಾತಾವರಣದಲ್ಲಿ ಆಚರಣೆಯನ್ನು ಮಾಡ್ತಾರೆ. ನಮ್ಗೆ ಅದು ಒಂಥರ ಖುಷಿ ಅನ್ಸುತ್ತೆ. ಆದ್ರೆ ಆಕ್ಚುಲಿ ಎವ್ರಿ ಡೇ ಇಸ್ ವಿಮೆನ್ಸ್ ಡೇ ಅಲ್ವಾ, ದಿನನಿತ್ಯ ಮಹಿಳೆಯರದೇ ಅದು. ಬಟ್ ಅಟ್ ಲೀಸ್ಟ್ ಅವತ್ತಾದ್ರೂ ಒಂದು ಜನರು ನೆನಪಿಸ್ಕೊಳ್ಳಿ ಅಂತ ಹೇಳಿ ನಾವು ಅಂತರ್ ಮಹಿಳಾ ದಿನಾಚರಣೆ ಈ ತರ ಒಂದು ಹಿನ್ನೆಲೆ ಈ ತರ ಒಂದು ಶುರು ಆಗಿ ನಾವು ಇಲ್ಲಿ ಮಟ್ಟಿಗೆ ಬಂದು ನಿಂತ್ಕೊಂಡಿದ್ದೀವಿ. ಈಗ ಅಲ್ಲಿ ಏನಂದ್ರೆ ನಮಗೆ ಸಂಬಳದಲ್ಲಿ ಸಮಾನತೆ ಆಗ್ಬಹುದು, ಮತ್ತೆ ವರ್ಕಿಂಗ್ ಕಂಡೀಷನ್ಸ್ ಆಗ್ಬಹುದು, ಅಲ್ಲಿರುವ ಸೌಲಭ್ಯ ಆಗ್ಬಹುದು, ಮತ್ತೆ ನಮ್ಗೆ 8 ಒಂದು ದಿನಕ್ಕೆ ಇಂಥವೆಲ್ಲಾನು ಈ ಹಂತ ಹಂತವಾಗಿ ಅವ್ನು ಸಾಧಿಸ್ಕೊಂತ ಬಂತ ಅಂತ ಅಲ್ವಾ. ಹೌದು ಸರ್, ಯಾಕಂದ್ರೆ ನಾವು ಮತ್ತೆ ಹಿಂದೆ ಹೋದ್ರೆ ನಾವು ಬಸವಣ್ಣವ್ರ ಟೈಮ್ ಅಲ್ಲೂ ನೋಡಿದ್ರೆ ಅವಾಗೂ ನಮ್ಗೆ ಫಸ್ಟ್ ವಿಮೆನ್ ಡೆಮೋಕ್ರೆಸಿ ಇದು ಮಾಡಿದ್ದು ಅಲ್ಲಿಂದ ಶುರು ಆಗಿತ್ತು ಸರ್. ಬುದ್ಧನ್ ಪೀರಿಯಡ್ ಅಲ್ಲಿ ಮಹಿಳೆಯರಿಗೆ ನಮಗೆ ಅಲ್ಲಿ ಇದ್ರು ಸಿಸ್ಟಮ್ ಅಲ್ಲಿ ಕರೆದು ನೀವು ಪಾಲ್ಗೊಳ್ಬೇಕು ನಮ್ಮ ಜ್ಞಾನದಲ್ಲಿ ಇದ್ರಲ್ಲಿ ಬೇರೆ ಕಾರ್ಯಕ್ರಮದಲ್ಲಿ ಅಂತ ಅಲ್ಲಿಂದನ ಬಂತು. ಮತ್ತೆ ನಾವು ಮುಂದೆ ನೋಡಿದ್ರೆ ನಾವು ಆಕ್ಚುಲಿ ಅಂಬೇಡ್ಕರ್ ಅವರಿಗೆ ನಾವು ಬಹಳ ಥ್ಯಾಂಕ್ಫುಲ್ ಹೇಳ್ಬೇಕ್ರಿ. ಎಲ್ಲಾ ಮಹಿಳೆಯರು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್ ಅಂಡ್ ರಿಲಿಜನ್, ಅವರು ಫಸ್ಟ್ ಮಹಿಳೆಯರಿಗಾಗಿ ಒಂದು ಈಕ್ವಲ್ ರೈಟ್ಸ್, ಈಕ್ವಲ್ ವೇಜ್, ಮೆಟರ್ನಿಟಿ ಬೆನಿಫಿಟ್, ಪ್ರಾಪರ್ಟಿ ರೈಟ್ಸ್ ಎಲ್ಲಾನ ಅವರು ಅವಾಗನೆ ಅದು ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಹಿಂದೂ ಕೋಡ್ ಬಿಲ್ ಅಲ್ಲಿ ಅವರು ನಮೂದಿಸಿದ್ರು. ಬರೀ ಇವ್ರಿಗೆ ದಲಿತ ಮಹಿಳೆಯರಿಗೆ ಕೊಡ್ಬೇಕು ಅಂತ ಏನು ಹೇಳಿಲ್ಲ ಅವರು, ಎಲ್ಲಾ ಮಹಿಳೆಯರು. ಅವಾಗಿಂದನೇ ನಮ್ದು ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಹಿಸ್ಟ್ರಿಯಲ್ಲಿ ಇತ್ತು. ಆದ್ರೆ ನಾವು ಅದನ್ನ ಹೇಳ್ತೀವಲ್ಲ ಡಾಕ್ಯುಮೆಂಟೇಶನ್ ಅಲ್ಲಿ ನಾವೆಲ್ಲೋ ತಪ್ಪಿರ್ಬೋದು ಅಂತ ನಾವು ಅನ್ಕೋತೀವಿ. ಬಟ್ ರೂಢಿ ಆಚರಣೆಯಲ್ಲಿ ನಾವು ಬುದ್ಧನ ಪೀರಿಯಡ್ ಇಂದನೇ ನೋಡ್ತಾ ಹೋದ್ರೆ ಬುದ್ಧ, ಬಸವಣ್ಣ ಇವರೆಲ್ಲ ಪೀರಿಯಡ್ ಅಲ್ಲಿ ನಾವು ನೋಡ್ಕೊಂಡು ಹೋದ್ರೆ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು ಬಹಳ ಸೋಷಿಯಲ್ ರಿಫಾರ್ಮರ್ಸ್. ನಮ್ದೆಲ್ಲ ಸತಿ ಸಿಸ್ಟಮ್ ಬಗ್ಗೆ, ಡೌರಿ ಬಗ್ಗೆ, ಆಮೇಲೆ ಚೈಲ್ಡ್ ಮ್ಯಾರೇಜ್, ವಿಡೋ ರೀ ಮ್ಯಾರೇಜ್ ಇದ್ರ ಬಗ್ಗೆ ಎಲ್ಲಾನು ಮಾತಾಡಿದ್ರು. ಬಟ್ ಅದು ಆಚರಣೆಯಲ್ಲಿ ಇನ್ನೂ ಅದು ಬಂದಿರಲಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಸಹ ಹೇಳುತ್ತೆ, ಇವನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 14 ಮತ್ತೆ ಆರ್ಟಿಕಲ್ 15 ನಮಗೆ ಹಕ್ಕು ಕೊಡುತ್ತೆ ಮಹಿಳೆಯರಿಗೆ, ಇಕ್ವಾಲಿಟಿ ರೈಟ್ಸ್ ಅನ್ನ ಕೊಡುತ್ತೆ, ಇದು ಕೊಡುತ್ತೆ, ಸಂವಿಧಾನ ಬದ್ಧ ಹಕ್ಕು. ಹಂಗೆ ಮಾತಿನ ಮುಖಾಂತರ ಬೇಡ, ನಮ್ಗೆ ಸಂವಿಧಾನವಾಗಿ ಹಕ್ಕುಗಳನ್ನ ತಗೊಳ್ರಿ ಅಂತ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಹ ಬರೆದಿದ್ದಾರೆ. ಸೊ ಹಿಂದೂ ಕೋಡ್ ಬಿಲ್ ಬಗ್ಗೆ ಹೇಳಕ್ಕೆ ಅಂದ್ರೆ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸರಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಹಂಗಾಗಿ ನಾನು ರಿಸೈನ್ ಮಾಡ್ತೀನಿ ಅಂತ ಹೊರಗೆ ಬಂದ್ರು. ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಅದು ಕಮಿಟಿಯಲ್ಲಿ ಇಟ್ಟಿದ್ರು ಸರ್ ಅವರು, ಯಾಕಂದ್ರೆ ಅವ್ರಿಗೆ ಮಹಿಳೆಯರ ಮೇಲೆ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ ಈಸ್ ಅ ಫೆಮಿನಿಸ್ಟ್ ಅಂತ ಹೇಳ್ತಾರೆ. ಅವ್ರ ಮಹಿಳೆಯರ ಮೇಲೆ ಒಂದು ಕಷ್ಟನ ಇದೆಲ್ಲ ಬೇರೆ ದೇಶದಲ್ಲೆಲ್ಲ ಹೋಗಿ ಕೆಲಸ ಮಾಡಿ ಎಲ್ಲ ನೋಡಿದಾಗ ಅವ್ರ ಮಹಿಳೆಯರಿಗೆ ಇದೊಂದು ಹಕ್ಕು ಕೊಡಬೇಕು ಅಂತ ಬರೀತಾರೆ ಹಿಂದೂ ಕೋಡ್ ಬಿಲ್ ಅಲ್ಲಿ. ಎಲ್ಲಾನು ಮ್ಯಾರೇಜ್ ಬಗ್ಗೆ ಆಗಿರ್ಬೋದು, ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು, ವಿಡೋರಿ ಮ್ಯಾರೇಜ್ ಬಗ್ಗೆ ಆಗಿರ್ಬೋದು, ಡಿವೋರ್ಸ್ ಬಗ್ಗೆ ಆಗಿರ್ಬೋದು, ಇಂಟರ್ಕಾಸ್ಟ್ ಮ್ಯಾರೇಜ್ ಬಗ್ಗೆ ಆಗಿರ್ಬೋದು, ಮೆಟರ್ನಿಟಿ ಬೆನಿಫಿಟ್ ಬಗ್ಗೆ ಎಲ್ಲ ಬರೀತಾರೆ. ಬಟ್ ಆ ಕಮಿಟಿ ಅವರು ಅದನ್ನ ಅಕ್ಸೆಪ್ಟ್ ಇಲ್ಲ ಬೇಡ ಅಂತ ಅಂದಿದ್ದಕ್ಕೆ ಅವ್ರಿಗೊಂಥರ ಬೇಜಾರಾಗಿ ಅದನ್ನ ರಿಸೈನ್ ಮಾಡಿ ಹೊರಗಡೆ ಬರ್ತಾರೆ. ಆದ್ರೆ ಕ್ರಮೇಣವಾಗಿ ಈಗ ನಮ್ಮ ಸಂವಿಧಾನ ನೋಡಿದ್ರೆ ಈಗ ಮಹಿಳೆಯರಿಗೆಲ್ಲ ಹಕ್ಕುಗಳು ಅಂದ್ರೆ ಹಂತ ಹಂತವಾಗಿ ಆಶಯಗಳು ಈಡೇರಿದವು ಅಂತೇಳಿ ಅಲ್ವಾ. ಅದೇ ಸರ್, ಆಶೆಗಳು ಈಡೇರಿದಾವೆ, ಈಗ ನಮಗೂ ಎಲ್ಲ ರೈಟ್ಸ್ ಗಳಿದಾವೆ, ಪ್ರಾಪರ್ಟಿ ರೈಟ್ಸ್ ಇದಾವೆ, ಮತ್ತೆ ನೀವು ಯಾವ ಹುದ್ದೆನೂ ಪಡ್ಕೊಳ್ಳಿಕ್ಕೆ ಪಡ್ಕೋಬಹುದು. ಇನ್ನು ಕೆಲವೊಂದು ಕ್ಷೇತ್ರದಲ್ಲಿ ಇತ್ತು, ಬಟ್ ಇವಾಗ ಕ್ರಮೇಣವಾಗಿ ನಮ್ಮ ಈಗ ಆರ್ಮಿನಲ್ಲೂ ಇದಾರೆ, ಮುಂಚೆ ಆರ್ಮಿನಲ್ಲಿ ನಮ್ಮನ್ನು ತಗೊಳ್ತಿರ್ಲಿಲ್ಲ, NDAನಲ್ಲಿ ತಗೊಳ್ತಾ ಇರ್ಲಿಲ್ಲ. ಸೊ ಈ ತರ ಒಂದು ಕ್ಷೇತ್ರದಲ್ಲೂ ಸಹ ನಮ್ಮ ಮಹಿಳೆಯರು ಸಾಕಷ್ಟು ಪೈಲಟ್ಗಳಾಗಿದ್ದಾರೆ, ತುಂಬಾ ಜನ ಒಂದು ಹಂತವನ್ನ ರೀಚ್ ಮಾಡಿದ್ದಾರೆ. ಮತ್ತೆ ವಿಜ್ಞಾನದಲ್ಲಿ ಕೂಡ ಸಾಕಷ್ಟು ಕೊಡುಗೆ ಇದರಲ್ಲಿ. ಈಗ ನಮ್ಗೆ ಪವರ್ಫುಲ್ ವಿಮೆನ್ ಎಕಾನಮಿ ಮೇನ್ ಅಂತ ಹೇಳ್ತೀವಿ, ಎಕಾನಮಿ ಇಂಡಿಪೆಂಡೆನ್ಸಿ ಬೇಕು ಅಂತ ನಾವು ಹೇಳ್ತೀವಿ ಫೈನಾನ್ಷಿಯಲಿ. ಅದಕ್ಕೆ ಇವಾಗ ನಾವು ಅವ್ರನ್ನ ಹೇಳ್ತೀವಿ, ಈಗ ಕಿರಣ್ ಮಜುಮ್ದಾರ ಎಕ್ಸಾಂಪಲ್ ತಗೋತೀವಿ ಅಥವಾ ನಿರ್ಮಲಾ ಸೀತಾರಾಮನ್ ಅವ್ರದೇ ತಗೊಳ್ತೀವಿ. ಆಮೇಲೆ ತುಂಬಾ ಈಗ ಟೈಮ್ಸ್ ಚೇಂಜ್ ಆಗ್ತಾ ಇದ್ದಾರೆ. ಇದೇ ನಮ್ಮ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಹೆಸರುಗಳನ್ನು ಮಾಡಿದ್ದಾರೆ. ನಾವು ಹಳೆಯವ್ರನ್ನ ಬಿಟ್ಬಿಡೋಣ. ಇವಾಗ ನೋಡಿದ್ರೆ ಈ 2021 ನೋಡಿದ್ರೆ, ಈಗ ನೀವು ಮೊನ್ನೆ ಆ ಸೋಷಿಯಲ್ ಆಕ್ಟಿವಿಸ್ಟ್ ಒಂದು ಆರ್ಫನ್ ಮಕ್ಕಳಿಗೆ ತೀರ್ಕೊಂಡ್ರು, ಪದ್ಮಶ್ರೀ ಅವಾರ್ಡ್ ತಗೊಂಡ್ರು ಅವರು, ಸಿಂಧು ತಾಯಿ ಅಂತ ಹೇಳಿ ಅವರು ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ತಗೊಂಡ್ರು. ಆಮೇಲೆ ಈಗ ನಮ್ದು ಎನ್ವಿರಾನ್ಮೆಂಟಲ್ ಇದ್ರಲ್ಲಿ ನೋಡಿದ್ರೆ ಆ ತುಳಸಿಗೌಡ ಅವ್ರಿಗೆ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಗಿಡ ಇದೆ ಏನಿದೆ ಅವರು ತಗೊಂಡ್ರು. ಈಗ ನೀವು ಡಿಫೆನ್ಸ್ ಅಲ್ಲಿ ನೋಡಿದ್ರೆ ಅವನಿ ಚತುರ್ವೇದಿ ಅಂತ ಹೇಳಿ ಅವರು ಫಸ್ಟ್ ಇಂಡಿಯನ್ ವಿಮೆನ್ ಟು ಫ್ಲೈ ಸೋಲೋ ಫೈಟರ್ ಜೆಟ್ನ ಮಾಡಿದ್ರು. ಸ್ಪೋರ್ಟ್ಸ್ ಅಲ್ಲಿ ಮೇರಿ ಕಾಮ್ ಇದ್ದಾರೆ, ಪಿ ವಿ ಸಿಂಧು ಇದ್ದಾರೆ, ಮೊನ್ನೆ ರೀಸೆಂಟ್ಲಿ ನಮ್ಮ ಕ್ರಿಕೆಟ್ ಟೀಮ್ ಇಂಡಿಯನ್ ಕ್ರಿಕೆಟ್ ಟೀಮ್ ಸಾಧನೆ ಮಾಡಿದೆ. ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ IMF ಅಲ್ಲಿ ನಮ್ಮ ಇಂಡಿಯಾದವರೇ ಆದ ಗೀತಾ ಗೋಪಿನಾಥನ್ ಇದ್ದಾರೆ. ಮತ್ತೆ ಸ್ಪೇಸ್ ಅಲ್ಲಿ ಜೆಸ್ಸಿ ಥಾಮಸ್ ಅಂತ ಹೇಳಿ ಅವರಿಗೆ ಮಿಸೈಲ್ ವಿಮೆನ್ ಅಂತಾರೆ, ಅಗ್ನಿ ವಿ ಮಿಸೈಲ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಎಜುಕೇಶನ್ ಅಲ್ಲಿ ತುಂಬಾ ಜನ ಬಹಳ ಮುಂದುವರ್ಕೊಂಡಿದ್ದಾರೆ. ಅವಾಗ ಶಕುಂತಲಾ ದೇವಿ ಬಗ್ಗೆ ಬಹಳ ಹೇಳ್ತಾ ಇದ್ರು. ಆಮೇಲೆ ಈಗ ಮೊನ್ನೆ ನೀವು 2021 ಒಂದು UPSC ರಿಸಲ್ಟ್ ನೋಡಿದ್ರೆ ಸ್ಕೂಲ್ ಕಾಲೇಜಸ್ ಎಲ್ಲ ಬಂದೇ ಬರ್ತಾರೆ ಮಹಿಳೆಯರ ಅಗ್ರಸ್ಥಾನದಲ್ಲಿ ಅಂತ ಹೇಳಿ. ಈ ಸತಿ ಟಾಪ್ 3 ಹೆಣ್ಮಕ್ಳೇನೆ ಟಾಪ್, IAS ಅಲ್ಲಿ ಟಾಪರ್ ಮಹಿಳೆಯರೇ. ಸೊ ಈ ತರ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡ್ತಾ ಇದೀವಿ, ಬಟ್ ಇನ್ನೂ ತುಂಬಾ ಆಗ್ಬೇಕು ರೀ. ಪ್ರಮಾಣ ಕಡಿಮೆ, ಬಹಳ ಕಡಿಮೆ ಇದೆ. ಕಾರಣ ಏನಿರ್ಬೋದು? ಕಾರಣ ಒಂದು ಮೇನ್ ನಾನೇನು ಹೇಳೋದು ಅಂತಂದ್ರೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಇನ್ನೂ ರೂರಲ್ ಅಲ್ಲಿ ಮಹಿಳೆಯರಿಗೆ ಅಂದ್ರೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತಾರತಮ್ಯ ಇದೆ, ಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ. ಅವ್ರನ್ನ ಕಳಿಸೋದಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗೆ ಕಳಿಸೋದಿಲ್ಲ. ಆದರೂ ಈಗ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಸ್ವಸಹಾಯ ಸಂಘಗಳು, ಸ್ತ್ರೀಶಕ್ತಿ ಗುಂಪುಗಳು ಇವರೆಲ್ಲ ಬಂದು ಅವ್ರಿಗೆ ಒಂಥರ ಫೈನಾನ್ಷಿಯಲಿ ಒಂದು ಇಂಡಿಪೆಂಡೆಂಟ್ ಮಾಡಿದೆ. ಬಟ್ ಆದರೂ ಅವರು ಒಂದು ಆ ಕ್ಷೇತ್ರಕ್ಕೆ ಹೋಗ್ಬೇಕಂತಂದ್ರೆ ಇವಾಗ ಈ ಸತಿದ ಒಂದು ಅದು ನೀವು ಹೇಳಿದ್ರಲ್ಲ ಡಿಜಿಟಾಲ್, ಡಿಜಿಟಾಲ್ ಅಂತ ಹೇಳಿದ್ರಲ್ಲ ಅದು ಇನ್ನೋವೇಷನ್ ಮತ್ತೆ ಸೈನ್ಸ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಅಲ್ಲಿ ತುಂಬಾ ಹತ್ರ ತಂದಿದೆ ಮಹಿಳೆಯರನ್ನ. ಒಂದು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೀವಿ. ಈಗ ನಿಮ್ದು ಪೇಮೆಂಟ್ ಆಗಿರ್ಬೋದು, ಪೇಟಿಎಂ, ನೀವ ಕಾಯಿಪಲ್ಲೆ ಮಾರೋರ್ ಕಡೆ ಸತ್ತೆ ಪೇಟಿಎಂ, ಫೋನ್ ಪೇ ಅವೆಲ್ಲ ಇರ್ತವೆ. ಆಮೇಲೆ ಈಗ ಅದು ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ಅಂತೂ ನೀವು ಇಲ್ಲೇ ಇದ್ಕೊಂಡು ಹಳ್ಳಿಯಲ್ಲಿ ಇದ್ಕೊಂಡು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಕನೆಕ್ಟ್ ಮಾಡಬಹುದು. ಆತರ ಒಂದು ಆನ್ಲೈನ್ ಮುಖಾಂತರ ಶಾಲೆಗಳು ಕೂಡ ಆನ್ಲೈನ್ ಮಾಡಿ ತುಂಬಾ ಜನ ಕನೆಕ್ಟ್ ಆಗಿದ್ರೆ ಅವಾಗ ಶಾಲೆಗೆ ಬರಕ್ ಆಗ್ಲಿಕ್ಕಿಲ್ಲ, ಮನೆಯಲ್ಲೇ ಇದ್ಕೊಂಡು ಮಾಡಬಹುದು ಅಂತ ಹೇಳಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಈಗ ಒಂದು ಡಿಜಿಟ್ ಈ ಒಂದು ಇನ್ನೋವೇಷನ್ ಟೆಕ್ನಾಲಜಿ ಮುಖಾಂತರ ತಂತ್ರಜ್ಞಾನ ಮುಖಾಂತರ ನಾವು ಎರಡು ಜೆಂಡರ್ ಅಂದ್ರೆ ತಾರತಮ್ಯ ಕಡಿಮೆ ಮಾಡೋಣ, ಎಲ್ಲೂ ಡಿಜಿಟ್ ಕಡಿಮೆ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಹೇಳಿ. ಹೆಣ್ಣು ಮತ್ತೆ ಮಹಿಳೆಯರಲ್ಲಿ 100 ಪುರುಷರಿಗೆ 100 ಮಹಿಳೆಯರ ಡಿಜಿಟಲ್ ಅಂದ್ರೆ ಯಾವ್ದು ಡಿಜಿಟ್ ಅಂಕೆ ಕಡಿಮೆ ಮಾಡೋದು ಬೇಡ ಅಂತ. ಸೊ ಎಲ್ಲರೂ ಈಕ್ವಲ್ ಆಗಿ ಇರ್ಲಿ ಅಂತ ಹೇಳುತ್ತೆ. ನಿಸರ್ಗ ತನ್ನ ಸಮತೋಲನವನ್ನ ತೂಗ್ತಾ ಇರತ್ತೆ ಯಾವಾಗ್ಲೂ. ಮನುಷ್ಯರೇ ಮಾಡಿದ್ದು ಹೆಣ್ಣು ಭ್ರೂಣ ಹತ್ಯೆ ಅಂತಿಂತವೆಲ್ಲ ಈ ಕಡಿಮೆ ಆಗಿದೆ ಅಂತ ಅನ್ಸುತ್ತ? ಕಡಿಮೆ ಆಗಿದೆ ಅಂತ ಹೇಳಿ ನಾವು ಪರ್ಸೆಂಟೇಜ್ ನೋಡಿದ್ರೆ ಅಷ್ಟು ಏನು ಅನ್ಸಲ್ಲ ಸರ್. ಬಟ್ ತುಂಬಾ ಲಾಸ್ ಮತ್ತೆ ಲೆಜಿಸ್ಲೇಷನ್ಸ್ ಎಲ್ಲ ಬಂದಿದಾವಲ್ಲ ಅದಕ್ಕಾದ್ರೂ ಭಯದಿಂದ ಸ್ವಲ್ಪ ಬಹಳ ಕಡಿಮೆ ಆಗಿದೆ. ಆಮೇಲೆ ಹೆಣ್ಮಕ್ಳು ತಮ್ಮ ಡಿಸಿಷನ್ಸ್ ಅನ್ನ ತಗೊಳ್ಳುವಷ್ಟು ಒಂದು ಕ್ರೆಡಿಟ್ ಗೋಸ್ ಟು ಡಿಜಿಟ್, ಇದಕ್ಕೆ ಕ್ರೆಡಿಟ್ ಹೋಗುತ್ತೆ. ಅದರಿಂದ ಅವ್ರಿಗೆಲ್ಲ ಒಂದು TV ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ಲ ಈ ತರ ಒಂದು ಲೆಜಿಸ್ಲೇಷನ್ಸ್ ಇದಾವೆ, ಆಕ್ಟ್ ಇದಾವೆ, ಹಿಂಗೆಲ್ಲ ಇದಾವೆ ಅಂತ ಹೇಳಿ ಅವ್ರಿಗೊಂದು ಅವೇರ್ನೆಸ್ ಬಂದಿದೆ. ಅವೇರ್ನೆಸ್ ಬಂದು ತುಂಬಾ ಜನ ಹೆಣ್ಮಕ್ಳಿಗೆಲ್ಲ, ಆಮೇಲೆ ಈ ಸ್ವಸಹಾಯ ಸಂಘಗಳಿಂದ ತುಂಬಾ ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿದೆ ಅವ್ರಿಗೆ. ಈಗ ನಾವೇನು ಹೇಳುದು ಅಂದ್ರೆ ಸಂವಿಧಾನಿಕವಾಗಿ ನಮ್ಗೆ ಹಕ್ಕಿದೆ, ಕಾಯ್ದೆ ಪ್ರಕಾರ ನಮ್ಗೆ ಹಕ್ಕಿದೆ, ಅವು ಎಲ್ಲವನ್ನು ಕೂಡ ನಮಗೆ ಸಾಧ್ಯತೆ ಇದೆ ಅಂತೇಳಿ. ಆದ್ರೆ ನಾವು ಕೇಳಲಾರ್ದನೆ ಕೊಡಲ್ಲ, ಕೇಳುವಂತ ಒಂದು ಧೈರ್ಯನೂ ಕೂಡ ಮಹಿಳೆಯರಿಗೆ ಬೇಕಾಗಿದೆ ಅಲ್ವಾ? ಕರೇಜ್ ಬೇಕ್ರಿ, ಧೈರ್ಯ ಕರೇಜ್ ನಾವು ಹೆಣ್ಮಕ್ಳು ನಾವೇ ರೂಢಿಸ್ಕೊಳ್ಬೇಕು. ಅಂದ್ರೆ ಇನ್ನೊಂದ್ಸ್ವಲ್ಪ ಟೈಮ್ ತಗೊಳ್ತಾ ಟೈಮ್ ತಗೊಳುತ್ತೆ ಸರ್. ಎಲ್ಲಿವರೆಗೂ ನಾವು ಹೆಣ್ಮಕ್ಳು ನಮ್ಮ ಒಂದು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ನಮಗೆ ಮುಂದೆ ಬರೋಕ್ಕಾಗೋದಿಲ್ಲ. ನಾವು ಅವ್ರು ಏನಂತಾರೆ ಇವ್ರು ಏನಂತಾರೆ ಅನ್ಕೊಂಡೇ ಇರ್ತೀವಿ. ಆಮೇಲೆ ಎಷ್ಟೋ ಕೊಂಡು ಅಭಿವೃದ್ಧಿಗಳಾಗಿದ್ದಾವೆ ಮಹಿಳೆಯರ ಸಲುವಾಗಿ, ನೀವು ನೋಡ್ಬೋದು ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟದ್ದಿದ್ದಾವೆ, ನಮ್ಮ ಸ್ಟೇಟ್ ಗೌರ್ಮೆಂಟದ್ದಿದ್ದಾವೆ, ಕರ್ನಾಟಕ ಗೌರ್ಮೆಂಟದ್ದಾವೆ, ಇಷ್ಟೊಂದೆಲ್ಲ ಕಾರ್ಯಕ್ರಮಗಳು ಇದ್ರೂ ಅವು ಹೆಂಗಿದಾವೆ ಅಂದರೆ ಮಹಿಳಾ ಅಭಿವೃದ್ಧಿ. ಆದರೆ ನಾನೇನು ಹೇಳೋಕ್ಕೆ ಇಚ್ಛಾಪಡ್ತೀನಿ ಅಂತಂದರೆ, ಮಹಿಳೆ ಅಭಿವೃದ್ಧಿಗೆ ಮುಂದಾಳತ್ವವನ್ನು ಬರೀ ಅಭಿವೃದ್ಧಿಗೆ ಕಾರ್ಯಕ್ರಮಗಳಿದ್ದಾವೆ ನಮ್ಗಿದಾವೆ ಅಲ್ಲ, ನಾವು ಅದನ್ನು ಹೊರಗೆ ಬಂದು ಅಭಿವೃದ್ಧಿಗೆ ನಾವು ಮುಂದಾಳತ್ವವನ್ನು ತಗೊಳ್ಬೇಕಂತ ನಾ ಹೇಳ್ತೀನಿ. ಹೌದು, ಲೀಡರ್ಶಿಪ್ ಮುಖ್ಯ. ಯಾಕಂದ್ರೆ ನಾವು ಹೇಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಮತ್ತೆ ಎಷ್ಟು ಫಾಸ್ಟ್ ಹೋಗ್ಬೇಕು ಅನ್ನೋದು ನಾವು ನಿರ್ಧರಿಸಬೇಕು. ನಾವು ಹೇಳ್ತೀವಿ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಗಳಿದಾವೆ, ಅಷ್ಟು ಇದಾವೆ, ಇದಾವೆ, ಇದು ಕೊಟ್ಟಾರೆ, ಅದು ಕೊಟ್ಟಾರ ಅಂತ. ಬಟ್ ಅದ್ರ ಮುಂದಾಳತ್ವ ಯಾರು ತಗೊಳ್ಬೇಕು? ನಾವೇ ಮಹಿಳೆಯರೇ ತಗೊಂಡ್ರೆ ಅದನ್ನ ಮುಂದಾಳತ್ವ. ಬಟ್ ಇವಾಗ ನಾವು 75 ವರ್ಷ ನಮ್ದು ಸಂವಿಧಾನ ಆಗಿದೆ, ಈಗ ಅಮೃತ್ ಮಹೋತ್ಸವದಲ್ಲಿ ಇದೀವಿ. ಬಟ್ ಮೊದ್ಲಕ್ಕಿನ್ನ ಕಂಪೇರ್ ಮಾಡಿದ್ರೆ ಬಹಳ ಮುಂದೆ ವರ್ದಿದೀವಿ, ತುಂಬಾ ಬದಲಾವಣೆಗಳು ಕಾಣ್ತಾ ಇದೀವಿ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ಈ ಹಿಂದೆ ನಾವು ಒಂದು ಸಂವಿಧಾನ ಇರಲಿಲ್ಲ, ವೈಜ್ಞಾನಿಕ ಮನೋಭಾವ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಆರ್ಥಿಕ ಹಕ್ಕು ಇರಲಿಲ್ಲ, ಮಹಿಳೆಗೆ ಯಾವ ಹಕ್ಕುನು ಇರಲಿಲ್ಲ, ಅಪ್ಪನ ಆಸ್ತಿಗಳು ಕೂಡ ಹಕ್ಕಿರಲಿಲ್ಲ. ಆ ನಂತರ ಬರ್ಬರ್ತಾ ಅದು ಕೂಡ ಬಂದು ಒಂದು ಹಂತದ ಸಾಧನೆ ಆಗಿದೆ. ಆದರೆ ನನಗನ್ಸುತ್ತೆ ಏನು ಅಂದರೆ, ನಾವು ಕಣ್ಣು ತೆರೆದು ನೋಡುವಷ್ಟು ಖುಷಿ ಪಡುವಷ್ಟು ಸಾಧನೆ ಆಗಿಲ್ಲ, ಇನ್ನೂ ಬಹಳ ಆಗಬೇಕಾಗಿದೆ. ಎಲ್ಲ ಫೀಲ್ಡಲ್ಲಿ ಮತ್ತು ಎಜುಕೇಷನ್ದೊಳಗೆ ಈ ಸಾರಿನೂ ವಿದ್ಯಾರ್ಥಿನಿಯರೇ ಮೇಲುಗೈ ಅಂತ ತಿಳಿತೀವಿ, ಮತ್ತು ಓದೋದ್ರಲ್ಲಿ ಸಾಕಷ್ಟು ಮುಂದೆ ಇದ್ದಾರೆ. ಆದರೂ ಕೂಡ ಜಾಬ್ ನೋಡಿಕೊಂಡಾಗ, ಉನ್ನತ ಹುದ್ದೆಗಳನ್ನು ನೋಡಿಕೊಂಡಾಗ, ಬೇರೆ ಬೇರೆ ಫೀಲ್ಡಲ್ಲಿ ಇರುವಂಥ ಕೆಲಸಗಳನ್ನು ನೋಡಿಕೊಂಡಾಗ ಇನ್ನೂ ಸಂಖ್ಯೆ ಬೇಕಾ ಅಂತೇಳಿ ಅನಿಸುತ್ತೆ ನನಗೆ. ಹೌದು ರೀ, ತುಂಬ ಬಹಳ ಕಡಿಮೆ ಅಲ್ವಾ. ಗ್ಲೋಬಲಿ ನಾವು ನೋಡಿದಾಗ ಈ ಡಿಜಿಟಲ್ ವರ್ಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂಗ್ ಅಂತೀವಲ್ಲ, ಬರೀ ನಾವು 22% ಮಹಿಳೆಯರಿದ್ದೀವಿ. ಹೌದು, ಎಲ್ಲ ಇದು ನೋಡ್ಕೊಂಡು ಗ್ಲೋಬಲಿ, ಓಹೋ, ಗ್ಲೋಬಲಿ ನಾವು ನೋಡ್ಕೊಂಡಾಗೂ ಸಹ ನಾವು 22% ಮಹಿಳೆಯರಷ್ಟೇ ಇದ್ದೀವಿ. ಆಮೇಲೆ ನಮ್ದು ಈಗ ನಾವು ಅಂತೀವಿ ಕೆಳಮಟ್ಟದವರು ಮೇಲಿನವರು ಇದು ಹೋಗ್ತಾರೆ ಅಂತ ಹೇಳಿ, ಎಷ್ಟು ಒಂದು ಸ್ವಸಹಾಯ ಸಂಘಗಳಿದಾವೆ, 160 million ಸ್ವಸಹಾಯ ಸಂಘಗಳಿದಾವೆ, ಆದ್ರೂ ಇನ್ನೂ ನಾವು ಇನ್ನೂ ಅದ್ರದ್ದು ಇದಕ್ಕೆ ಹೋಗ್ತಾ ಇಲ್ಲ. ಅಂದ್ರೆ ಇಡೀ ಜಗತ್ತಿನಲ್ಲೇ ಅಥವಾ ಇಂಡಿಯಾದಲ್ಲಿ? ಇಡೀ ಜಗತ್ತಿನಲ್ಲಿ ಸರ್ ನಾವು ನೋಡಿದಾಗ 150 to 170 million ಅಷ್ಟು ಜಾಬ್ಸ್ ಅಪರ್ಚುನಿಟಿ ಇದೆ 2030 ಒಳಗೆ ಘೋಷಣೆ ಮಾಡಿದ್ರು. ಆದ್ರೆ 30 million ವಿಮೆನ್ ಎಂಟರ್ಪ್ರಿನಿಯರ್ಸ್ ಇದ್ದಾರೆ. ಸೊ ಇದು ಎಲ್ಲಿ ನಾವು ಇದು ಮಾಡ್ತಾ ಇದೀವಿ ನಮ್ಗೆ ಗೊತ್ತಾಗ್ತಾ ಇಲ್ಲ. 3 crore ಜನ ಇಡೀ ಜಗತ್ತಲ್ಲಿ ಉದ್ಯೋಗದಲ್ಲಿ ಇರುವಂತ ಮಹಿಳೆಯರು, 3 crore ಜನ ಉದ್ಯೋಗದಾತ ಮಹಿಳೆಯರ ಇದ್ದಾರೆ. ಅಂದ್ರೆ ಉದ್ಯೋಗ ಕೊಡುವಷ್ಟು ಶಕ್ತಿ ಮಹಿಳೆಯರಿಗೆ ಬಂದಿದೆ ಅಲ್ವಾ. ಅಂದರೆ ಉದ್ಯೋಗ ಕೊಡುವಷ್ಟರಲ್ಲಿ ಅಂದರೆ ಉತ್ಪಾದಕ ವಲಯದಲ್ಲಿ ಕೂಡ ಕಾರ್ಖಾನೆಯನ್ನು ನಡೆಸುವ ಮಟ್ಟದಲ್ಲಿ ಎಷ್ಟೆಷ್ಟು ದುಡ್ಡು ಯಾವ್ಯಾವುದಕ್ಕೆ ಹೇಗೆ ಎಂತು ಮತ್ತು ಎಲ್ಲಿ ಇಂಥವೆಲ್ಲನೂ ತೀರ್ಮಾನ ತಗೊಳ್ಳುವಷ್ಟು ಮಹಿಳೆ ಇವತ್ತು ಬೆಳೆದಿದ್ದಾಳೆ ಅಂಥೇಳಿ ಅಂದರೆ ಇನ್ನೂ ಕೂಡ ಬೆಳೀತಾರೆ. ಯಾಕಂದರೆ ಪ್ರಾರಂಭದ ಹಂತ ದೊಡ್ಡ ಕಷ್ಟದ್ದಿರುತ್ತೆ, ಬರ್ಬರ್ತಾ ಬರ್ಬರ್ತಾ ಅದು ಸುಲಭ ಆಗಿಬಿಡುತ್ತೆ ಅಲ್ವಾ. ಒಟ್ಟಾರೆ ನಮ್ಮ ಇಂಥ ಒಂದು ಸಂದರ್ಭದೊಳಗೆ ಎಲ್ಲರೂ ಡಿಜಿಟಲ್ ಅಂತೇಳಿದ್ವಲ್ಲ, ಡಿಜಿಟಲ್ ಅನ್ನೋದು ಎಲ್ಲೂ ಎಲ್ಲರಿಗೂ ಕೂಡ ಈಗ ಪ್ರತಿಯೊಂದು ಕೆಲಸಗಳು ಡಿಜಿಟಲ್ಲಾಗಿ ಆಗ್ತಾಯಿದ್ದವು. ಇದು ಈ ಒಂದು ತಂತ್ರಜ್ಞಾನ ನಮ್ಮ ಸಮಾನತೆಗೆ ಏನಾದರೂ ಸಹಾಯ ಮಾಡ್ಬೋದಾಯಿದು ಅನ್ನೋ. ಅದೇ ಸರ್, ಈ ವರ್ಷ ಅದಕ್ಕೆ UN ಈ ತಂತ್ರಜ್ಞಾನ ಸಮಾನತೆ ತರಬಹುದು ಅಂತ ಹೇಳಿ, ಎಲ್ಲಾದರೂ ಅಟ್ಲೀಸ್ಟ್ ಅವ್ರಿಗೆ ಹೊರಗೆ ಹೋಗೋಕ್ಕಾಗಿಲ್ಲ ಅಂದರೂ ಮನೆಯಲ್ಲಾದ್ರೂ ಕೂತ್ಕೊಂಡು ತಮ್ಮ ಕೆಲಸವನ್ನು ಮಾಡ್ಬೋದು ಅಂತ ಹೇಳಿ ಇದು ಒಂದು ತಂತ್ರಜ್ಞಾನದಿಂದ ಈಕ್ವಾಲಿಟಿ ತೊಗೊಂಡು ಬರಬೇಕು, ಲಿಂಗ ತಾರತಮ್ಯ ಆಗಬಾರ್ದು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಆದಷ್ಟು ನೋಡ್ರಿ, ಯಾರಾದರೂ ಮೊದಲಿಗೆ ಒಂದು ಬ್ಯಾಂಕಿಗೆ ಹೋಗ್ಬೇಕಾದ್ರೂ ಪುರುಷರಿಗೆ ಕರ್ಕೊಂಡು ಹೋಗ್ತಿದ್ರು, ಈಗ ತಾವು ಮನೇಲಿ ಕುತ್ಕೊಂಡಲ್ಲೇ ತಮ್ಮ ಮೊಬೈಲಿಂದನೇ ಎಲ್ಲ ಕೆಲಸಗಳನ್ನ ಮಾಡ್ಕೋಬಹುದು. ಒಂದು ಪೇಮೆಂಟ್ ಇರಲಿ, ಒಂದು ಏನಾರು ಮೆಸೇಜ್ ಇರಲಿ, ಸ್ವಸಹಾಯ ಗುಂಪದ ಮೀಟಿಂಗ್ ಐತಿ ಇವತ್ತಂದ್ರೆ ಮೆಸೇಜ್ ಬರ್ತೈತಿ, ಲೇಬರ್ ಇದು ಬೇಕಂದ್ರೆ ಮೆಸೇಜ್ ಬರ್ತೈತಿ. ಆಮೇಲೆ ಈಗ ಪುರುಷರಿಗಿಂತ ಮಹಿಳೆಯರಿಗೆ ಬಹಳ ಒಂದು ಆದ್ಯತೆ ಕೊಡ್ತಾರೆ. ಯಾಕಂತಂದ್ರೆ ಈಗ ನೀವು ಸ್ವಸಹಾಯ ಸಂಘಗಳು ಅಥವಾ ಇದು ಮೈಕ್ರೋ ಕ್ರೆಡಿಟ್ಸ್ ಲೋನು ಅದೆಲ್ಲ ಇರ್ತೈತಲ್ಲ, ಮಹಿಳೆಯರು ಹೋಗಿ ಕೇಳಿದ್ರೆ ಪಟ್ಟಂತ ಕೊಡ್ತಾರೆ. ಯಾಕಂದರೆ ಅವ್ರು ಟೈಮ್ಲಿ ಪೇಮೆಂಟ್ ಮಾಡ್ತಾರೆ. ಹೌದೌದು ಟೈಮ್ಲಿ ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿ ಅವರು ಒಂದು ಇದನ್ನ ಅವರಿಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಂದ್ರೆ ಸ್ವಸಹಾಯ ಸಂಘವನ್ನ ಅಧ್ಯಯನ ಮಾಡಿದಾಗ ಇದೇ ಪ್ರಮುಖವಾಗಿ ಆಗಿತ್ತು. ಎಲ್ಲ ಮಹಿಳೆಯರು ಯಾರಿಗೆ ಸಾಲ ಕೊಡೋಕು, ಎಷ್ಟು ಸಾಲ ಕೊಡೋಕು, ಮತ್ತೆ ಅದನ್ನ ಮರುಪಾವತಿ ಹೆಂಗೆ ಮಾಡಬೇಕು, ತಾವೇ ಕಲೆಕ್ಟ್ ಮಾಡಿ ಬ್ಯಾಂಕಿಗೆ ತಂದು ಕಟ್ಟಿ ಮತ್ತೆ ಸಾಲವನ್ನು ಪಡೆಯೋದು, ಮತ್ತೆ ಆರ್ಥಿಕ ಚಟುವಟಿಕೆ ನಡೆಸೋದು, ಇದೇ ಕಾರಣಕ್ಕಾಗಿ ಸ್ವಸಹಾಯ ಸಂಘಕ್ಕೆ ಹೆಚ್ಚಿನ ಒಂದು ಶಕ್ತಿ ಬಂತು. ಮತ್ತೆ ಅದನ್ನು ಮುಂದುವರಿಸಲಿಕ್ಕೆ ಸರ್ಕಾರ ಮತ್ತು ಬ್ಯಾಂಕುಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದಾವೆ. ಮುಂಚೆ ಬರೀ ಒಂದು 5,000-10,000 ಕೊಡ್ಬೇಕಾದ್ರೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಇವಾಗ ನೋಡಿದ್ರೆ ನಿಮ್ಗೆ 10 lakhs ವರೆಗೂ ಕೊಡ್ತ, 5 lakhs ಲಕ್ಷ ವರೆಗೂ ನಿಮ್ಗೆ 0% ಇಂಟ್ರ ಅಂದ್ರೆ ಅವ್ರ ಮೇಲೆ ಅಷ್ಟು ಮಹಿಳೆಯರ ಮೇಲೆ ಅಷ್ಟು ಭರವಸೆಯನ್ನ ಇಟ್ಕೊಂಡು ಅವ್ರಿಗೆ ಎಕನಾಮಿಕಲಿ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ಅದು ಸ್ವಸಹಾಯ ಸಂಘದಿಂದ ಇದು ಮಾಡ್ತಾ ಇದೆ. ಇವಾಗ 6.9 million ಇದೆ ಇಂಡಿಯಾನಲ್ಲಿ SHGs ಸ್ವಸಹಾಯ ಸಂಘಗಳು. 6.9 million ಸ್ವಸಹಾಯ ಸಂಘಗಳು ಕೆಲಸವನ್ನು ಮಾಡ್ತಾ ಇದೆ ಆರ್ಥಿಕವಾಗಿ ಇದು ಸಬಲೀಕರಣ ಆಗಲಿ ಅಂತ ಹೇಳಿ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿವಿಧವಾದ ಕಾರ್ಯಕ್ರಮಗಳು ಅವ್ರಿಗೆ ಹಮ್ಮಿಕೊಂಡಿದ್ದಾರೆ. ನೋಡ್ಬೇಕು ಈಗ ಮಹಿಳೆಯರು ತಾವು ಒಂದು ಎಲ್ಲರ ಜೊತೆಗೂಡಿದ್ರೆ ಈ ಕೆಲಸವನ್ನ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಮುಂದೆ ಒಂದಿನ ಬಂದೇ ಬರುತ್ತೆ. ಯಾಕಂದ್ರೆ ತುಂಬಾ ಸ್ಟೇಟ್ಸ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಒಂದ್ ಮದ್ವೆ ಮಾಡ್ಕೋಬೇಕಾದ್ರು ಈಗ ಹುಡುಗಿಯರ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಇದು ಅಂತ ಹೇಳಿ. ಬಟ್ ನೀವು ಕೇರಳ ಮತ್ತೆ ಇದು ಮಿಜೋರಾಮ್ ಇವೆಲ್ಲ ಸ್ಟೇಟ್ಸ್ ಅಲ್ಲಿ ಮಹಿಳೆಯರು ಸ್ವಲ್ಪ ಜಾಸ್ತಿ ಇದ್ದಾರೆ. ಕೇರಳದಲ್ಲಿ 1,000 ಪುರುಷರಿಗೆ 184 ಮಹಿಳೆಯರಿದ್ದಾರೆ. 1,184 1,000 ಪುರುಷರಿಗೆ 1,084 ಮಹಿಳೆಯರಿದ್ದಾರೆ. ಅಂದ್ರೆ ಆಯಾ ಪ್ರದೇಶ ಕೆಲವೊಂದಿಷ್ಟು ಪ್ರದೇಶದೊಳಗೆ ಹಂಗಾಗಿದೆ. ಮತ್ತೆ ಅಲ್ಲಿ ಶಿಕ್ಷಣದ ಸೌಲಭ್ಯ ಕೂಡ ಕೇರಳ ಅಂತಲ್ಲಿ ಮತ್ತೆ ಲಿಟ್ರರಿ ರೇಟ್ ಅಂತ ಹೇಳಿ ರೇಟ್ ಜಾಸ್ತಿ ಇದೆ ಸರ್. ಹಂಗಾಗಿ ನಮ್ಮ ಒಂದು ಹಂಗೆ ನೋಡಿದ್ರೆ ಗ್ಯಾಪ್ ಇದೆ. ಆಕ್ಚುಲಿ ಇವನ್ ನಾವು ಒಂದು ರಾಜಕೀಯ ಕ್ಷೇತ್ರದಲ್ಲಿ ನೋಡಿದ್ರು ನಮ್ಮ ಲೋಕಸಭೆಯಲ್ಲಿ ಬರೀ 11% ಮಹಿಳೆಯರಿದ್ದಾರೆ. ಆಮೇಲೆ ರಾಜ್ಯಸಭಾದಲ್ಲಿ 10.6% ಮಹಿಳೆಯರಿದ್ದಾರೆ. ಸೊ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಬ್ರು ಇಬ್ರು ಬಂದಿರ್ಬೋದು. ಬಟ್ ಇನ್ನೂ ನಾನು ಯಾರೂ ಪುರುಷರಿಗೆ ಬ್ಲೇಮ್ ಮಾಡೋದಿಲ್ಲ. ನಾನೇನಂತೀನಿ ನಾವೇ ಒಂದು ಒಂದು ಗ್ಲಾಸ್ ಸೀಲಿಂಗ್ ಅಂತ ಹೇಳ್ತೇವೆ. ಈಗ ನಾವು ಜಾಬ್ ಪ್ರಮೋಷನ್ ಬರುತ್ತೆ ಇಲ್ಲ ಪ್ರಮೋಷನ್ ಮಾಡಿದ್ರೆ ಬೇರೆ ಕಡೆ ಹೋಗ್ತಾರೆ ನಮ್ಮ ಮಕ್ಕಳಿಗೆ ನೋಡೋರು ಯಾರು ನಮ್ಮ ಇದು ನೋಡೋರು ಯಾರು ಅಂಥೇಳಿ ನಾವೇ ಪ್ರಮೋಷನನ್ನು ತಗೊಳ್ಳೋದಿಲ್ಲ ಅಥವಾ ಏನಾದ್ರು ಒಂದು ಹುದ್ದೆ ಕೊಟ್ಟರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಇದನ್ನು ನಾವು ಅದರಿಂದ ಸ್ವಲ್ಪ ಹೊರಗೆ ಬರಬೇಕು ಅಂತ ನಾನು ಎಲ್ಲ ಮಹಿಳೆಯರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ. ಅದನ್ನೇ ನಾನು ಕೇಳಿ ಕೊಟ್ಟಿದ್ದು ಏನಂತ ಹೇಳಿದ್ರೆ ನಮ್ಮ ಮಾನಸಿಕ ಸ್ಥಿತಿ ಆ ರೀತಿನೇ ಇರುತ್ತಾ ಅಂತ. ಯಾಕಂದರೆ ಶತಮಾನಗಳ ಶೋಷಣೆಯಲ್ಲಿ ಬಂದಂಥವ್ರು ಮೊದಮಕ್ಕಳೇ ಈಗ ಬೆಳಕಿಗೆ ಬಂದಂಥವ್ರು ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅದನ್ನು ಆ ಒಂದು ಮನೋಸ್ಥಿತಿಯಿಂದ ಹೊರಗೆ ಬರಲಿ. ಏನು ಈಗ ಏನಂದರೆ ಹಿಂದಿನಿಂದ ನೋಡ್ಕೊಂಡು ಹೋದರೆ ಈಗ ನಮ್ಮ ತಾಯಿಯವ್ರ ಮೆಂಟಲ್ ಸ್ಟೇಟ್ ಬೇರೆ ಅವ್ರ ತಾಯಿಯವ್ರದ್ದೇ ಬೇರೆ ಟೈಪ್. ಯಾಕಂದರೆ ಅವರು ಆ ಒಂದು ಸನ್ನಿವೇಶಕ್ಕೆ ಆ ಥರ ಎಕ್ಸ್ಪೋಸ್ ಆಗಿದ್ರು. ಇವಾಗ ನಮ್ಮ ಮಕ್ಕಳನ್ನ ಕಂಪೇರ್ ಮಾಡಿದರೆ ಅವ್ರು ನಮಗೆ ಹೇಳ್ತಾರೆ ನೆಕ್ಸ್ಟ್ ಇನ್ನು ಬೇರೆ ಬೇರೆ ತರ ಇನೋವೇಟಿವ್ ಕೊಟ್ಟಿದಾರಲ್ಲ ಆ ತರದಿಂದ ಒಂದ್ ಚೇಂಜ್ ಆಗ್ಬೋದು ಅಂತ ನಾವು ಅನ್ಕೊಳ್ತೀವಿ. ಹೌದು, ಮುಂಚೆ ತಂದೆ ತಾಯಿಗಳೇ ಶಿಕ್ಷಣಕ್ಕೆ ಬ್ಯಾಗ ಪೇಟೆಗೆ ಹೋಗಕ್ ಹೋಗ್ಬೇಡ ಅಷ್ಟೆಲ್ಲ ಓದಿ ಏನ್ ಮಾಡ್ತಿ ಹಿಂಗೆಲ್ಲಾನು ಇರ್ತೈತಿ. ಈಗ ಮುದ್ದಾಮಾಗಿ ಕಳಿಸ್ತಾ ಇದಾರೆ. ಬದಲಾವಣೆ ಬರ್ತಾ ಇದೆ ಸರ್. ಆಮೇಲೆ ಜನರು ಅದಕ್ಕೆ ಒಂದ್ ಸ್ವಲ್ಪ ಇದು ಮಾಡ್ತಾ ಇದಾರೆ. ಬಟ್ ಏನು ಆ ಸೆಕ್ಯೂರಿಟಿ ರೀಸನ್ಸು ಅವೆಲ್ಲ ಇದಾವೆ. ಬಟ್ ಆ ಕಾರಣದಿಂದ ಗೌರ್ಮೆಂಟ್ ಆಯಿತು ಜನರು ಆಯಿತು ಇವಾಗೆಲ್ಲ ಸ್ವಲ್ಪ ಮೈಂಡ್ ಸೆಟ್. ಈಗ ಎಷ್ಟು ಜನಕ್ಕೆ ಇದು ಜಾಬಿಗೆ ಹೊರಗಡೆ ಒಬ್ಬೊಬ್ಬರಿಗೆ ಕಳಿಸ್ತಾರೆ ಎಜುಕೇಷನಿಗೆ. ಮುಂಚೆ ಮಕ್ಕಳು ಏನಾರು ಹೈಯರ್ ಎಜುಕೇಷನ್ ನೀವು ಸಿಂಪಲ್ ಎಜುಕೇಷನ್ ಮಾಡು ಅಂತಿದ್ರು. ಇವಾಗ ಹಂಗಿಲ್ಲ, ಮೆಡಿಕಲ್ ಹೋಗ್ತೀರಾ ಹೋಗ್ರಿ, ಇಂಜಿನಿಯರಿಗೆ ಹೋಗ್ತೀರಾ ಹೋಗ್ರಿ, ಮತ್ತು ಏನಾದರೂ ಈಗ ಹೇಳಿದ್ನಲ್ಲ NDA ಎಕ್ಸಾಮು ಇದು ಎಲ್ಲ ಆರ್ಮಿ ಡಿಫೆನ್ಸ್ ಹೋಗ್ತೀರಾ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗ್ರಿ ಅಂತ ಈಗ ಜನರಲ್ಲೂ ಅದು ಒಂದು ಪಾಲಕರಲ್ಲೂ ಅದು ಒಂದು ಇದು ಚೇಂಜ್ ಆಗ್ತಾ ಇದೆ. ಮನೋಸ್ಥಿತಿ ಚೇಂಜ್ ಆಗ್ತಾ ಇದೆ. ಬಟ್ ಏನೋ ಚೇಂಜ್ ಆದರೂ ಮೇನ್ ಅಂದರೆ ಎಜುಕೇಷನ್ ನೋಡಿ ಸರ್. ಹೌದಲ್ಲ, ಎಜುಕೇಷನ್ ಇದ್ರೆ ನಿಮ್ಗೆಲ್ಲ ಒಂದು ಧೈರ್ಯ ಬರ್ತದೆ. ಇದು ಹಿಂಗಿದೆ, ನಮ್ಮ ಸಂವಿಧಾನ ಹಿಂಗೆ ಹೇಳುತ್ತೆ, ಅಥವಾ ಇವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿಲ್ಲ ಅನ್ನೋದು ಒಂದು ಧ್ಯಾನ ಇದ್ರೆ ಅದನ್ನ ಏನಾದರೂ ನಾವು ಸಾಧಿಸ್ಬೋದು. ಓದಿನಾದ್ರೂ ಅದ್ ನೋಡಿನಾದ್ರೂ ನಾವು ಸಾಧನೆಯನ್ನು ಮಾಡ್ಬೋದು. ಅದಕ್ಕೆ ಎಜುಕೇಷನ್ ಮಾತ್ರ ಎಲ್ಲರಿಗೂ ಕೊಡ್ಬೇಕಂತ ನಾನು. ಆಮೇಲೆ ಸ್ಕಿಲ್ಸ್ ಒಂದು ಬಹಳ ಇಂಪಾರ್ಟೆಂಟ್. ಈಗ ಎಜುಕೇಷನ್ ಅಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದಾವೆ. ಅವ್ರಿಗೊಂದು ತಮಗೆ ಬೇಕಾದ ಒಂದು ಕೌಶಲ್ಯಗಳನ್ನ ಟ್ರೈನಿಂಗ್ ಚೆನ್ನಾಗಿ ಕೊಟ್ಟರೆ ಅವ್ರು ಇನ್ನೂ ಮುಂದೆ ಬರ್ಬೋದು, ಪುರುಷರಕ್ಕಿಂತ ಮುಂದೆ ಬರ್ಬೋದು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಹೆಣ್ಮಕ್ಳು ಅಷ್ಟು ಸ್ಟ್ರಾಂಗ್ ಯಾರೂ ಇಲ್ಲ. ಹೌದು, ಅದು ಒಂದು ಹಾಡಿದೆ ನೋಡ್ರಿ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತೇಳಿ. ಸೊ ಆ ಥರ ಹೆಣ್ಮಕ್ಳು ಯಾವಾಗಲೂ. ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ಈಗ ಬಲ ಅಂತೇಳಂದ್ರೆ ಪಶು ಬಲ ಅಂದರೆ ಸಹಜವಾಗಿ ಗಂಡಸು ಬಲ ಇರುತ್ತೆ, ಅವನಿಗೆ ಪಶು ಬಲ ಇರುತ್ತೆ. ನೈತಿಕ ಬಲ ಬಂದರೆ ಹೆಣ್ಣನ್ನು ಮೀರಿಸ್ಲಿಕ್ಕೆ ಆಗಲ್ಲ ಅಂತ. ಹಾಂ, ನೈತಿಕವಾಗಿ ಸಿಕ್ಕಾಪಟ್ಟೆ ಬಲ ಇರುವಂಥವ್ರು ಅಂದರೆ ಹೆಣ್ಮಕ್ಕಳೇ. ಮತ್ತು ಈಗ ಹೆಣ್ಮಕ್ಕಳಿಗೆ ಈ ಹಿಂದೆ ಒಂದು ಹೆಣ್ಣಾಯಿತು ಇನ್ನೊಂದು ಗಂಡಿಗೆ ಪ್ರಯತ್ನ ಮಾಡೋಣ ಹಾಗೆಲ್ಲ ಈಗಿಲ್ಲ. ಒಂದು ಹೆಣ್ಣು ಮಗು ಆದರೂ ಪರವಾಗಿಲ್ಲ ಆಕಿನೇ. ಮತ್ತು ಆ ಹೆಣ್ಣು ಮಗಳು ತಂದೆ ತಾಯಿಗಳನ್ನು ಪರಿತಾಳೆ ಇವತ್ತು, ಆಕಿನ ಅವ್ರನ್ನೆಲ್ಲನೂ ಕಾಪಾಡ್ತಾಳೆ ಮುಂದೆ ದೊಡ್ಡಕ್ಕೆ ಆದರೂ ಕೂಡ ಅನ್ನೋಂಥದ್ದು ಕೂಡ ಇದೆ. ಇವೆಲ್ಲನೂ ಕೂಡ ಆರ್ಥಿಕ ಸಾಮಾಜಿಕ ಸಂಬಂಧಗಳಿರೋದ್ರಿಂದ ಆ ಬದಲಾವಣೆಗಳನ್ನು ಸೊಸೈಟಿ ಒಳಗೆ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಕೊನೆಯದಾಗಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಅಸಮಾನತೆ ಅಂಧಕಾರ ಕಳೆಯಲಿ, ಸಮಾನತೆಯ ಜ್ಞಾನದ ಜ್ಯೋತಿ ಎಲ್ಲೆಡೆ ಪಸರಿಸಲಿ ಅಂತ ಹೇಳ್ತೀನಿ. ಮಹಿಳಾ ಅಭಿವೃದ್ಧಿ ಸಬಲೀಕರಣ, ಸುಸ್ಥಿರ ಅಭಿವೃದ್ಧಿ, ಹೊಸದಾಗಿ ವೈಜ್ಞಾನಿಕ ತಂತ್ರಜ್ಞಾನ, ನವೀನತೆಯ ಮಹತ್ವ, ಗ್ರಾಮ ಗ್ರಾಮಗಳ ಮುಖಾಂತರ ಸಮಾಜದ ಮುಖ್ಯವಾಹಿನಿಗೆ ಬರಲಿ ಎನ್ನುವುದೇ ನನ್ನ ಆಸೆ. ಹೊಸ ಭಾರತದಲ್ಲಿ ಭವಿಷ್ಯದ ಅಭಿವೃದ್ಧಿಯು ಪಾಲುದಾರಿಕೆಯಲ್ಲಿ ಜಗತ್ತಿನ ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ಪರಿಕಲ್ಪನೆಯಲ್ಲಿ ಮಹಿಳೆಯರ ಕೊಡುಗೆಯು ಸಮಾನವಾಗಿರಲಿ. ಜಗತ್ತಿನ ರಾಷ್ಟ್ರದ ಸುರಕ್ಷತೆ ಭದ್ರತೆ ದೃಷ್ಟಿಯಲ್ಲಿ ಸಮಗ್ರ ಕ್ಷೇತ್ರಗಳಲ್ಲಿ ಮಹಿಳೆಯರ ಕಂಡ ಕನಸುಗಳು ನನಸಾಗಲಿ ಎನ್ನುವುದೇ ನನ್ನ ಆಶಯ. ಎಲ್ಲರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ನಮಸ್ಕಾರ. ಕೇಳುಗರೆ, ಇಲ್ಲಿ ತನಕ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಪ್ರೊಫೆಸರ್ ಸಂಗೀತಾ ಆರ್ ಮಾನೆಯವರು ಅನೇಕ ವಿಚಾರಗಳನ್ನು ಹೇಳಿದರು. ಮುಂಚೆ ಹೇಗಿತ್ತು ಮಹಿಳೆಯರ ಪರಿಸ್ಥಿತಿ, ಎಲ್ಲೇ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಯಿತು, ಹೋರಾಟ ಕೂಡ ಎಷ್ಟು ಮುಖ್ಯ, ಒಗ್ಗಟ್ಟು, ಶಕ್ತಿ ಪ್ರದರ್ಶನ, ಜೊತೆಗೆ ಯುಕ್ತಿ ಪ್ರದರ್ಶನ, ಶಿಕ್ಷಣ, ಇವೆಲ್ಲವೂ ಕೂಡ ಪೂರಕವಾಗಿ ಧೈರ್ಯವನ್ನು ಕೊಡ್ತವು ಮಹಿಳೆಗೆ. ಮಹಿಳೆಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ. ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅವರು ಮುಖ್ಯವಾಗಿ ಶಿಕ್ಷಣವನ್ನು ಪಡಿಬೇಕು, ಮುಖ್ಯವಾಹಿನಿಗೆ ಬರಬೇಕು. ಈ ನಿಟ್ಟಿನೊಳಗೆ ತಮ್ಮ ವಿಚಾರಧಾರೆಯನ್ನು ಹಂಚಿಕೊಂಡಂಥ ಪ್ರೊಫೆಸರ್ ಸಂಗೀತಾ ಆರ್ ಮಾನೆ, ನಿಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2023 ಅಂಗವಾಗಿ ಪ್ರೊಫೆಸರ್ ಸಂಗೀತಾ ಆರ್ ಮಾನೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಎಚ್ ವಿ ರಾಮಡಗಿ. ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲ್ಗೆ. ಕುಷ್ಟಗಿ ತಾಲೂಕಿನಲ್ಲಿ ಕಡಲೆಕಾಳು ಕ್ವಿಂಟಾಲ್ಗೆ 4,500 ರೂಪಾಯಿಗಳು, ನೆಲಗಡಲೆ ಶೇಂಗಾ 6,051 ರೂಪಾಯಿಂದ 7,150 ರೂಪಾಯಿಗಳು, ಇನ್ನು ಕೆಂಪು ತೊಗರಿ 6,850 ರೂಪಾಯಿಂದ 7,550 ರೂಪಾಯಿಗಳು. ಇನ್ನು ಗಂಗಾವತಿ ಮಾರುಕಟ್ಟೆಯಲ್ಲಿ ಭತ್ತದ RNR ಹಳೆಯದು ಕನಿಷ್ಠ 2,733 ರೂಪಾಯಿಂದ ಗರಿಷ್ಠ 2,813 ರೂಪಾಯಿಗಳು. ಇನ್ನು ಹಳೆ ಸೋನ ಮಸೂರಿ ಇದು ಭತ್ತ 2,513 ರೂಪಾಯಿಂದ 3,333 ರೂಪಾಯಿಗಳು. ಇನ್ನು ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3,207 ರೂಪಾಯಿಂದ 4,744 ರೂಪಾಯಿಗಳು, ಉದ್ದಿನಕಾಳು 4,612 ರೂಪಾಯಿಗಳು, ಅಲಸಂದೆ 6,439 ರೂಪಾಯಿಗಳು, ಕುಮೀನ್ ಸೀಡ್ 7,710 ರೂಪಾಯಿಂದ 8,500 ರೂಪಾಯಿಗಳು, ಒಣಮೆಣಸಿನಕಾಯಿ 1,786 ರೂಪಾಯಿಂದ 50,889 ರೂಪಾಯಿಗಳು, ಒಣಮೆಣಸಿನಕಾಯಿ ಸ್ಥಳೀಯ 2,624 ರೂಪಾಯಿಂದ 8,200 ರೂಪಾಯಿಗಳು, ಇನ್ನು ಗೆಜ್ಜಿ ಶೇಂಗಾ 2,400 ರೂಪಾಯಿಂದ 7,679 ರೂಪಾಯಿಗಳು, ಹುರುಳಿಕಾಳು 5,236 ರೂಪಾಯಿಂದ 5,839 ರೂಪಾಯಿಗಳು, ಬಿಳಿ ಜೋಳ 1,112 ರೂಪಾಯಿಂದ 3,829 ರೂಪಾಯಿಗಳು, ಇನ್ನು ಮೆಕ್ಕೆಜೋಳ ಸ್ಥಳೀಯ 1,057 ರೂಪಾಯಿಂದ 2,060 ರೂಪಾಯಿಗಳು, ಕುಸುಬೆ 4,169 ರೂಪಾಯಿಂದ 4,507 ರೂಪಾಯಿಗಳು. ಸೂರ್ಯಪಾನ 4,869 ರೂಪಾಯಿಂದ 5,539 ರೂಪಾಯಿಗಳು. ಇನ್ನು ತೊಗರಿ 3,506 ರೂಪಾಯಿಂದ 5,443 ರೂಪಾಯಿಗಳು. ಬಿಳಿ ಗೋಧಿ 1,233 ರೂಪಾಯಿಂದ 4,115 ರೂಪಾಯಿಗಳು. ಇನ್ನು ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 3,019 ರೂಪಾಯಿಂದ 6,511 ರೂಪಾಯಿಗಳು. ಕಡಲೆಕಾಳು 2,939 ರೂಪಾಯಿಂದ 4,693 ರೂಪಾಯಿಗಳು. ಇನ್ನು ಹಬ್ಬು ಶೇಂಗಾ 5,405 ರೂಪಾಯಿಗಳು. ಹುರುಳಿಕಾಳು 5,220 ರೂಪಾಯಿಂದ 5,899 ರೂಪಾಯಿಗಳು. ಇನ್ನು ಬಿಳಿ ಜೋಳ 2,369 ರೂಪಾಯಿಂದ 3,769 ರೂಪಾಯಿಗಳು. ಇನ್ನು ಸಾಸಿವೆ 5,529 ರೂಪಾಯಿಂದ 5,659 ರೂಪಾಯಿಗಳು. ಸೋಯಾಬೀನ್ 4,699 ರೂಪಾಯಿಂದ 5,129 ರೂಪಾಯಿಗಳು. ಸೂರ್ಯಕಾಂತಿ 4,799 ರೂಪಾಯಿಗಳು. ತೊಗರಿ 3,060 ರೂಪಾಯಿಂದ 5,799 ರೂಪಾಯಿಗಳು. ಬಿಳಿ ಗೋಧಿ 1,615 ರೂಪಾಯಿಂದ 2,315 ರೂಪಾಯಿಗಳು. ಇನ್ನು ಸಿದ್ದಾಪುರ ಮಾರುಕಟ್ಟೆಯಲ್ಲಿ ಅಡಕೆ ಬಿಳಿ ಗೋಟು ಅಡಿಕೆ 28,109 ರೂಪಾಯಿಂದ 32,809 ರೂಪಾಯಿಗಳು. ಚಾಲಿ ಅಡಿಕೆ 35,669 ರೂಪಾಯಿಂದ 37,899 ರೂಪಾಯಿಗಳು. ಕೋಕ್ 26,499 ರೂಪಾಯಿಂದ 32,199 ರೂಪಾಯಿಗಳು. ಹೊಸ ಚಾಲಿ ಅಡಿಕೆ 33,399 ರೂಪಾಯಿಂದ 63,879 ರೂಪಾಯಿಗಳು. ಕೆಂಪು ಗೋಟು 28,019 ರೂಪಾಯಿಂದ 32,899 ರೂಪಾಯಿಗಳು. ರಾಶಿ ಅಡಿಕೆ 42,000